ನಾಳೆಯಿಂದ ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಜ್ಯ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ. ನಮ್ಮ ಶ್ರೋತೃಗಳು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827220006. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಡಾ ವಿಜಯ್ ಅಂಗಡಿ. ಕೇಳುಗರೆ ನಮಸ್ಕಾರ. ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಮ್ಮ ಶ್ರೋತೃಗಳ ಕರೆಗಳನ್ನು ಸ್ವೀಕರಿಸೋದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಸುದ್ದಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಹವಾಮಾನ ಘಟಕದ ವಿಚಾರವನ್ನು ತಿಳಿಸಲಿಕ್ಕೆ ಬರುವ ದಿನಗಳಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ. 5 ದಿನಗಳ ಹವಾಮಾನ ವಿಚಾರವು ನಿಮಗೆ ಲಭ್ಯ ಆಗ್ತಾ ಇದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ. ಇವತ್ತು ಈಗ ತಾನೇ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದವರು ಕಳುಹಿಸಿರುವ ಹವಾಮಾನ ವರದಿ ಹೀಗಿದೆ. ಸೋಮವಾರಪೇಟೆ, ಮಡಿಕೇರಿ ಹಾಗೂ ವಿರಾಜಪೇಟೆ ತಾಲೂಕಿನಾದ್ಯಂತ ಮುಂದಿನ 48 ಗಂಟೆಗಳ ಕಾಲ, ಅಂದರೆ ಅಕ್ಟೋಬರ್ 7 ಬೆಳಗ್ಗೆ 8:30 ಬಹುತೇಕ ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಅಕ್ಟೋಬರ್ 7 ಬೆಳಗ್ಗೆ 8:30 ಅಕ್ಟೋಬರ್ 10 ಬೆಳಗ್ಗೆ 8:30 ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಅಂತಂದುಕೊಂಡು ಈ ಮೂಲಕ ತಿಳಿಸಲಾಗಿದೆ. ಜಿಲ್ಲೆಯ ಗರಿಷ್ಠ ತಾಪಮಾನ 26-32.5 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 5 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇರುತ್ತೆ ಅಂತಂದುಕೊಂಡು ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಕರೆಗಳನ್ನು ಮಾಡ್ತಾಯಿದ್ದೀರಿ, ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಅನುಭವಿ ಕೃಷಿಕರು ಮಾತನಾಡಿ, ರೈತ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅವರ ಅನುಭವಗಳನ್ನು ಇತರರಿಗೆ ಹಂಚಲಿಕ್ಕೆ ಅನುಕೂಲ ಆಗ್ತದೆ. ಶ್ರೋತೃಗಳೇ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ, ನಿಮ್ಮ ಹೆಸರು, ರೇಡಿಯೋ ವಾಲ್ಯೂಮ್ ಸದ್ ಕಡಿಮೆ ಮಾಡ್ತೀರಾ, ಕೇಳ್ತಾ ಇದೆಯಾ? ಇಲ್ಲ, ವ್ಯತ್ಯಾಸ ಆಯಿತು. ಕರೆಗಳನ್ನು ಮಾಡಲಿಕ್ಕೆ ಸಂಖ್ಯೆ 200006 08 2 7 2 ಈ ಸಂಖ್ಯೆ ಮಡಿಕೇರಿದು, ಎಸ್ಟಿಡಿ ಕೋಡು. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ ಶ್ರೋತೃಗಳೇ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಕೋಟೇರ ಸರಿ ಅವರು. ಕೋಟೇರ ಸರಿ, ಬಿಳಿಗಿರಿ. ಹಲೋ, ಹೇಗಿದೆ ಆ ಕಡೆಗೆ ಮಳೆ? ಮಳೆ ಜೋರು ಸ್ವಾಮಿ. ಹೌದಾ? ಹೌದೌದು. ಹೆಸರೇನಂದ್ರಿ ಇನ್ನೊಂದ್ಸರಿ? ಸರಿ ಸರಿ, ಕೋಟೇರ. ಕೋಟೇರ ಹರಿನಾ? ಸರಿ ಸರಿ ಸರಿ. ಎಷ್ಟು ವಯಸ್ಸು ಅಣ್ಣ? 51, 51. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ರಿ? ಏಳು ಆಕಾಶವಾಣಿ ಆದ್ಮೇಲೆ ಕೇಳ್ತಾ ಇದೀವಿ. ಹೌದಾ? ಎಷ್ಟು ಎಕರೆ ತೋಟ ಜಮೀನು ಎಲ್ಲ ಇದೆ? ತೋಟ 12 ಎಕರೆ ಇದೆ. ಗದ್ದೆ ಏನಾದ್ರು ಮಾಡ್ತೀರಾ? ಗದ್ದೆ ಎರಡು ಎಕರೆ ಮಾಡ್ತೀವಿ. ಭತ್ತ ಬೆಳಿತೀರಿ? ಬೆಳಿತೀವಿ. ಯಾವ ಭತ್ತ ಬೆಳಿತೀರಿ? ರಾಜಮುಡಿ. ರಾಜಮುಡಿ ಎಷ್ಟು ವರ್ಷದಿಂದ ಬೆಳಿತೀರಿ? ಒಂದು 10-20 ವರ್ಷದಿಂದ ಬೆಳಿತೀವಿ. ಹೌದಾ? ಬಹಳ ಖುಷಿಯಾಗಿ ಹೇಳ್ತಾ ಇದ್ರಿ. ಹೌದು. ನಿಮ್ಮ ಸಂಖ್ಯೆನ ಹೇಳ್ತೀರಾ? ನಿಮ್ಮ ಸಂಖ್ಯೆ ಮೊಬೈಲ್ ನಂಬರ್ ಅನ್ನು ಒಂದ್ಸಾರಿ ಹೇಳಿ. 9443319 7619 7 6. ದನಕರುಗಳನ್ನ ಇಟ್ಕೊಂಡಿದ್ದೀರಾ? ಒಂದು ಹಸು ಇದೆ. ಒಂದೇ ಸಾಕ? ಒಂದೇ ಒಂದೇ. ಅದು ಇನ್ನೊಂದು ಬೇಕು ಅಂತ ಕೇಳೋದಿಲ್ವಾ? ಇಲ್ಲ ಇಲ್ಲ, ಸಾಕು ಒಂದೇ. ಓ, ನೀವೇ ಇದಿರಲ್ಲ, ಇನ್ನೊಂದು ಸಾಕು ನಮ್ ಕಂಪನಿ ಅಂತ ಹೇಳುತ್ತಾ? ಅದೇ ಅದೇ. ಹಾಗೆ ಯಾವುದೇ ಪ್ರಾಣಿಗಳು ಯಾವುದೇ ಪಕ್ಷಿಗಳು ಇನ್ನೊಂದು ಬೇಕಂತ ಬಯಸ್ತವಂತೆ. ಹೌದು. ನಾವೇ ಆಗ್ಲಿ ಏಕಾಂಗಿ ಆಗಿದ್ರೆ ಬೇಸರ ಆಗ್ತದಲ್ವಾ? ಅದು ಜಗಳ ಆಗ್ಲಿ ಏನಾಗ್ಲಿ, ನಮ್ ಜೊತೆಗೆ ನಮ್ ಮಕ್ಕಳು, ನಮ್ ಶ್ರೀಮಂತಿನೋ, ಇನ್ನೊಬ್ರು ಮತ್ತೊಬ್ರು ಇದ್ರೆ ಏನೋ ಒಂದು ಸಂತೋಷ. ಒಂದ್ ರೀತಿ ಕೆಲವೊಂದ್ ಸಂದರ್ಭದಲ್ಲಿ ಇಕ್ಕಟ್ಟು. ಹೌದು ಹೌದು. ಕೃಷಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಲ್ವಾ? ಜೇನು ಪರಿಚಯ ಇದೆ ನಿಮ್ಗೆಲ್ವಾ? ಜೇನು ಸಾಕಾಣಿಕೆ ಪರಿಚಯ ಇದೆ ಅಲ್ವಾ? ಜೇನು ಸಾಕಣೆ ಮಾಡುದಿಲ್ಲ. ಓ, ಮಾಡೇ ಇಲ್ವಾ? ಮಾಡಿಲ್ಲ ಸರ್. ಅಯ್ಯೋ, ಕೊಡಗು ಜಿಲ್ಲೆಯಲ್ಲಿ ಬರೀ ಕಾಫಿ? ಆದ್ರೆ ಕಾಫಿಗೂ ಜೇನಿಗೂ ಸಂಬಂಧ ಇದೆ ಅಲ್ವಾ? ಇದೆ ಸರ್, ಇದೆ ಸರ್. ಯಾಕೆ ಇಷ್ಟನೇ ಇಲ್ವಾ ಜೇನು ಸಾಕೋದು ನಿಮ್ಗೆ? ನಿಮ್ಮ ರೇಡಿಯೋ ಕೇಳಲಿಕ್ಕೆ ಖುಷಿ ಆಗ್ತದೆ ಸರ್. ಅಲ್ಲ, ಜೇನು ಸಾಕಿದ್ರೆ ನಮ್ಗೆ ಇನ್ನೂ ಖುಷಿ. ನೀವು ಮಾಡಿ ಸಾಕಿಲ್ಲ, ನಮ್ಮ ಕೋರಿಕೆ ಮೇಲೆ ಶುರು ಮಾಡ್ಕೊಳ್ಳಿ. ಆಕಾಶವಾಣಿ ಅವರು ಹೇಳಿದ್ರು ಆ ನೆನಪಿಗೆ 2021 ಜೇನು ಸಾಕ್ತೀನಿ ಅಂತ ಒಂದು ನಿರ್ಧಾರ ತೆಗೆದುಕೊಂಡು ಮಾಡಿದ್ರೆ ನಮಗೂ ಅಭಿಮಾನ ಆಗ್ತದೆ. ಅದು ಆಮೇಲೆ ರೈತರಿಗೂ ಅನುಕೂಲ ಮತ್ತು ಉಪಯುಕ್ತ ಅಲ್ವಾ? ಅದೇ ಶುರು ಮಾಡ್ಕೊಳ್ಳಿ. ಏನು ಒಂದಲ್ಲ ಎರಡಲ್ಲ ನಾಲ್ಕು ಪೆಟ್ಟಿಗೆಗಳನ್ನು ಆರಾಮಾಗಿ ಇಟ್ಕೋಬಹುದು. ವರ್ಷಕ್ಕೆ 15-20 ಕೆಜಿ ಜೇನುತುಪ್ಪ ಪಡ್ಕೋಬಹುದು ಅಲ್ವಾ? ಐಡಿ ಇಲ್ಲ ಸರ್. ಇಲ್ಲ, ಶುರು ಮಾಡಿ, ಗೊತ್ತಾಗುತ್ತೆ. ಅದು ಯಾವ್ದೇ ಆಗ್ಲಿ ಕೆಲಸ ಶುರು ಮಾಡಿದಾಗ್ಲೇ ಐಡಿಯಾಗಳು ಅನುಭವಗಳು ಬರೋದು ಅಲ್ವಾ? ಹೌದೌದು. ಕಾಫಿ ಬೆಳಿತೀರಿ ಅಲ್ವಾ? ಕಾಫಿ ಬೆಳಿತೀವಿ. ಕಾಫಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ತಮಗೆ. ಹೇಳಿ ಸರ್. ಕಾಫಿ ಬೆಳೆ ಉತ್ತಮವಾಗಿ ಬರಲಿಕ್ಕೆ ಮಣ್ಣಿನ ರಸಸಾರ ಎಷ್ಟಿರ್ಬೇಕಂತ ಹೇಳ್ತೀರಿ? ಇಲ್ಲ ಇಲ್ಲ, ತಕ್ಷಣ ಅಷ್ಟು ಬೇಗ ಪ್ರತಿಕ್ರಿಯಿಸ್ಬಿಡೋದು. ಉತ್ತರ ವ್ಯತ್ಯಾಸ ಆಯ್ತು. ಕಾಫಿ ಬೆಳೆ ಮಾಡಲಿಕ್ಕೆ ಉತ್ತಮವಾಗಿ ಮಣ್ಣು ಯಾವ ರಸಸಾರವನ್ನು ಹೊಂದಿರಬೇಕನ್ಕೊಂಡು ನಾವು ಪ್ರಶ್ನೆಯನ್ನ ಕೇಳಿದೀವಿ ಶ್ರೋತೃಗಳೇ. ಯಾರು ಹೇಳ್ತೀರಿ ನೋಡೋಣ. ನಮಸ್ಕಾರ, ಮಾತಾಡಿ. ವ್ಯತ್ಯಾಸ ಆಯ್ತು. ಕರೆ ಮಾಡಿ ಶ್ರೋತೃಗಳೇ. 200-006-0782-22. ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು? ಮಹೇಶ್ ಗೋಪಟ್ಟಿ. ಮಹೇಶ್ ಅವರು, ಒಂದು ಪ್ರಶ್ನೆನೆ ಕೇಳ್ತಾ ಇದ್ವಿ. ಕಾಫಿ ಬೆಳೆ ಉತ್ತಮವಾಗಿ ಬರಲಿಕ್ಕೆ ಮಣ್ಣಿನ ರಸಸಾರ ಎಷ್ಟಿರ್ಬೇಕು ಅನ್ಕೊಂಡು ಹೇಳ್ಬೋದಾ? ರಸಸಾರ ಎಷ್ಟಿರ್ಬೇಕಂತೀರಿ? 70 ಅಲ್ಲ, ಅದು 14 ಮೇಲೆ ಹೋಗೋದಿಲ್ಲ. ರಸಸಾರದ ಒಂದು ಅಂಕಿ ಸಂಖ್ಯೆ 14 ಮೇಲೆ ಹೋಗಲ್ಲ. ನೀವು 70 ಹೇಳ್ಬಿಟ್ರಲ್ಲ, ಹೆಂಗೆ, ಯಾವ ಆಧಾರದಲ್ಲಿ ಹೇಳಿದ್ರಿ? ಎಲ್ಲಿ ಸಿಕ್ತೀವಿ 70 ಅನ್ನೋದು? ಅಂದಾಜು. ರಸಸಾರ 0-14 ಇರುತ್ತೆ. 14 ಮೇಲೆ ಹೋಗೋದಿಲ್ಲ, ಅದಿರುವುದಿಲ್ಲ. ಕಾಫಿ ಬೆಳೆ ಚೆನ್ನಾಗಿ ಬರಬೇಕಾದ್ರೆ 6.2-6.7 ಇರಬೇಕು. ರಸಸಾರ 6.2-6.7 ಇದ್ರೆ ಸೂಕ್ತ ಆಗಿ ಕಾಫಿ ಬರುತ್ತೆ. ಅದು ಆರೋಗ್ಯಕರವಾದ ಮಣ್ಣು ಅನ್ಕೊಂಡು ಹೇಳ್ತಾರೆ. ಆಯ್ತು ಮಹೇಶಣ್ಣ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ಇವತ್ತಿನ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ನಮಸ್ಕಾರ ಹೇಳಿ. ತಾವ್ಯಾರು ಮಾತಾಡಿ, ಕೇಳ್ತಾ ಇದೆಯಾ? ನಮ್ಮ ತವ್ರಿಗೆ ಕೇಳ್ತಾ ಇಲ್ಲನೋ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ರು ನೇರವಾಗಿ ಮಾತಾಡ್ಬಿಡ್ತಾರೆ, ಆ ಥರ ಮಾರ್ಗ ಸುಲಲಿತವಾಗಿ ಅವ್ರಿಗೆ ಸಿಕ್ಬಿಡುತ್ತೆ. ಶ್ರೋತೃಗಳೇ, ಕೇಳಿದ್ರೆ ನಾಳಿನ ಸಂಜೆ ಕಿಸಾನ್ ವಾಣಿಯಲ್ಲಿ ಏನಿದೆ ಅಂತ ಈ ಕರೆಯನ್ನು ಸ್ವೀಕರಿಸಿದ ಬಳಿಕ ಹೇಳ್ತೀವಿ. ನಮಸ್ಕಾರ, ಹೇಳಿ, ತಮ್ಮ ಹೆಸರು, ನಿಮ್ಮ ಹೆಸರು ಹೇಳ್ಬೋದಾ? ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ತೀರಾ? ಹೇಳಿ, ಮಾತಾಡಿ. ಇಲ್ಲ. ನಾಳೆ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರು ಮಾತನಾಡ್ತಿದ್ದಾರೆ. ಕೀಟನಾಶಕಗಳ ಬಳಕೆಯಲ್ಲಿ ನೀವು ಹೇಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ಆಲಿಸಿಕೊಳ್ಬಹುದು. ನಮಸ್ಕಾರ, ಹೇಳಿ, ಮಾತಾಡಿ, ತಮ್ಮ ಹೆಸರು? ಸರ್, ಗೌರವನೀಯ ಸರ್ಕಾರಗಳು ಮತ್ತು ಪ್ರಸಾರ ಭಾರತಿ ಮತ್ತು ಆಕಾಶವಾಣಿ ಮಡಿಕೇರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ ಸ್ವಾಮಿ, ತಮ್ಮ ಹೆಸರು? ಸರ್, ನನ್ನ ಹೆಸರು ಈಗಾಗಲೇ ಪರಿಚಯ ಇದೆ, ಯುವನಲ್ಲಿ ಭಾಗವಹಿಸಿದ್ದೀನಿ. ಸಿ ನಟರಾಜ್ ಅಂತ ಸರ್, ಹುಣಸೂರಿಂದ. ಎಲ್ಲಿಂದ? ಹುಣಸೂರು, ಮೈಸೂರು ಜಿಲ್ಲೆ ಸರ್. ದಿನೇಶ್ ಅವರ? ಹುಣಸೂರಿಂದ ಸಿ ನಟರಾಜ್ ಅಂತ ಸರ್. ಸಿ ನಟರಾಜ್? ಹೌದು ಸರ್. ಏನ್ ಮಾಡ್ತೀರಿ ನಟರಾಜ್? ನಮಸ್ಕಾರಗಳು. ನಮಸ್ಕಾರ, ನಮಸ್ಕಾರ, ಹೇಳಿದ್ವಿ ನಾವು. ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಟೀಚರ್ಸ್ ಡೇ ಸರ್. ಇಂಟರ್ನ್ಯಾಷನಲ್ ಟೀಚರ್ಸ್ ಡೇ. ಓಹೋ. ಆಮೇಲೆ ರೈತ ಧ್ವನಿ ಇದರಲ್ಲಿ ಒಂದು ಸಾಂಗ್ ಬರುತ್ತೆ ನಿಮ್ದು, ಅದು ಇವತ್ತಿಗೆ ಅಡ್ಜಸ್ಟ್ ಆಗ್ತದೆ ಅಂತ ನನ್ನ ಹೆಸರು. ಹೌದಾ? ಮೇಟ್ ವಿದ್ಯೆಗಳಲ್ಲಿ ಕೋಟಿ ವಿದ್ಯೆಯ ಮೇಲು. ಅಲ್ಲ, ಮೇಟ್ ವಿದ್ಯೆಗಳಲ್ಲಿ ಕೋಟಿ ವಿದ್ಯೆ ಮೇಲಲ್ಲ, ಕೋಟಿ ವಿದ್ಯೆಗಳಲ್ಲಿ ಮೇಟ್ ವಿದ್ಯೆ, ವಿದ್ಯೆಗಳಲ್ಲಿ ಮೇಟ್ ವಿದ್ಯೆ ಮೇಲು ಅಂತ. ಹೌದು ಹೌದು, ಯಾಕೆ ರಿವರ್ಸ್ ಆಗಿದೆ ಅದನ್ನ ನಮ್ಮ ಶ್ರೀಯುತ ಬಿ ಎ ಗಣೇಶ್ವರ ಆಡಿರ್ಬೋದು. ಮೋಸ್ಟ್ಲಿ ಅದು ರಚನೆ ಯಾರು ಅನ್ನೋದು ಗೊತ್ತಿಲ್ಲ, ತಮ್ಮನೆ ನೀವೇ ಇರ್ಬೋದಲ್ಲ. ರಚನೆ ಏನಿಲ್ಲ, ಎರಡೇ ಸಾಲ ಅದು, ಹಾಡಿರೋದು ವಿಶೇಷ ಅಷ್ಟೇ, ಅದ್ರಲ್ಲಿ ವಿಶೇಷ. ಆಮೇಲೆ ಸರ್, ನಮ್ದು ಏನಪ್ಪಾ ಅಂತಂದ್ರೆ, ನಮ್ಮ ತಂದೆ ನಮ್ಮ ತಾತ ಅಜ್ಜ ಎಲ್ಲ ಹೆಸರಂತ ಜಮೀನ್ದಾರ ಸರ್. ಇರ್ಲಿ, ಈಗ ನಟರಾಜ್ ಅವರೇ, ಈ ವಿಷಯದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಬೇರೆಯವ್ರು ತಪ್ಪು ತಿಳ್ಕೊಂತಾರೆ, ಏನೇನೋ ಮಾತಾಡ್ತಾರಲ್ಲ ಇವರು ಅಂತ ಅನ್ಕೊಂಡು. ಜಮೀನ್ದಾರರು. ಇರ್ಲಿ, ಈಗ ರಸಪ್ರಶ್ನೆಗೆ ಬಂದ್ಬಿಡೋಣ ನೇರವಾಗಿ. ನೀವು ಕೃಷಿಕರು ಎಷ್ಟು ಮಾತಾಡಿದ್ರು ಸಾಲದೆ ಅಷ್ಟೊಂದು ವಿಷಯಗಳಿರ್ತಾವಲ್ವಾ? ಹೌದು. ಬೋರ್ಡೋ ದ್ರಾವಣ ಅನ್ಕೊಂಡು ನೀವು ಕೇಳಿದಿರಲ್ವಾ? ಏನದು ಬೋರ್ಡೋ ದ್ರಾವಣ? ಬೋರ್ಡೋ ದ್ರಾವಣ ಅಂತ ಅಂದ್ರೆ ನಿಮ್ಮ ಮಾಹಿತಿ ಪ್ರಕಾರನೇ ತಿಳ್ಕೊಂಡ್ರೆ ನಾನು, ಅದು ಮೈಲು ತುತ್ತ ಮತ್ತು ಸುಣ್ಣಗಳ ಮಿಶ್ರಣ, ಒಂದು ಲಿಕ್ವಿಡ್ ಸರ್. ಮೈಲು ತುತ್ತ ಸುಣ್ಣ ಜೊತೆಗೆ ನೀರುನು, ನೀರುನು ಬೇಕೇ ಬೇಕು. ನೀರು ಬೇಕೇ ಬೇಕು, ಮೇಲು ಇಂಪಾರ್ಟೆಂಟ್ ಅಂತ. ಅದು ಮೈಲು ತುತ್ತ ಮತ್ತು ಸುಣ್ಣಗಳ ದ್ರಾವಣ ನೀರು ಸೇರಿಸಿ ಒಂದು ಲಿಕ್ವಿಡ್ ತಯಾರ್ ಮಾಡ್ಕೊಂಡು ಅದನ್ನ ಗಿಡಗಳಿಗೆ ಸಿಂಪಡಣೆ ಮಾಡಿ. ಸರಿಯಾಗಿ ಹೇಳಿದ್ರಿ, ಆದ್ರೆ ನೀವು ಬಳಕೆ ಮಾಡಿಲ್ಲ ಅಂತ ಅನ್ಸುತ್ತಲ್ವಾ? ಅಲ್ಲ, ಬಳಕೆ ಮಾಡಿಲ್ಲ ಅಂತ ಅಲ್ಲ, ತಿಳ್ಕೊಂಡಿದ್ದೀನಿ ವಿಷಯ. ಅಲ್ಲ, ಅದು ನೀವು ತಿಳ್ಕೊಂಡಿರೋದು ಮೆಚ್ಚುಗೆ ಏನು ವಿಷಯನೇ. ಬೋರ್ಡೋ ದ್ರಾವಣ ಅಂತ ಅನ್ಕೊಂಡು ಹೇಳಿದ್ರಿ, ಆದ್ರೆ ಆ ಬೋರ್ಡೋ ಅಂತಂದ್ರೆ ಏನು ಅನ್ಕೊಂಡು ಹೇಳ್ಬೋದಾ? ಏನದು ಬೋರ್ಡೋ, ಬೋರ್ಡೋ ಅಂತ ಕರೀತಾರಲ್ಲ ಬೋರ್ಡೋ, ಬೋರ್ಡೋ ಅಷ್ಟೊಂದು ಎಕ್ಸ್ಪ್ಲೈನ್ ಇಲ್ಲ. ಇಷ್ಟೊಂದು ಇಷ್ಟೇ ಮಾಡಿದ್ದೀನಿ ಸರ್, ಸಿಂಪಲ್ ಆಗಿ ಸಿಂಪಲ್ ಆಗಿ ಹೇಳಿದ್ಮೇಲೆ ಅಷ್ಟು ತಿಳ್ಕೊಂಡಿದ್ದೀನಿ. ಅಲ್ಲ, ಬೋರ್ಡೋ ದ್ರಾವಣ ಏನಂತ ಹೇಳಿದ್ರಿ, ಆದ್ರೆ ಬೋರ್ಡೋ ಅಂದ್ರೆ ಏನು ಅಂತ ಅನ್ಕೊಂಡು, ಬೋರ್ಡೋ ಅಂದ್ರೆ ಏನದು, ಎಲ್ಲಿದೆ ಅಥವಾ ಏನು ಅನ್ಕೊಂಡು ಹೇಳ್ಬೇಕು. ಬೋರ್ಡೋ ದ್ರಾವಣ ಸರಿಯಾಗಿ ಹೇಳಿದ್ರಿ, ಅನೇಕರ ಪರಿಚಯ ಇದೆ. ಕಾಪರ್ ಸಲ್ಫೇಟ್ ಮತ್ತೆ. ಅಲ್ಲ, ಸರಿನೇ, ಬೋರ್ಡೋ ಎಂಬುದು ಏನು ಅನ್ಕೊಂಡ್ಬೇಕು, ಅದು ಕಾಪರ್ ಸಲ್ಫೇಟ್ ಅಥವಾ ಮೈಲ್ ತುತ್ತ ಸುಣ್ಣ ನೀರು ಸೇರಿಸಿದ್ರೆ ಬೋರ್ಡೋ ದ್ರಾವಣ ಆಗುತ್ತೆ. ಬೋರ್ಡೋ ದ್ರಾವಣ ಅಂದ್ರೆ ಹೇಳಿದ್ರಿ, ಆದ್ರೆ ಇದೇನು, ಈ ಹೆಸರು ಅಂದ್ರೆ ಏನು ಅಂತ ಅನ್ಕೊಂಡು. ದ್ರಾವಣಕ್ಕಿಟ್ಟಿರೋ ಹೆಸರು, ಆದ್ರೆ ಅದರ ಹಿಂದೆ ಒಂದು ಹಿನ್ನೆಲೆ ಇದೆ, ಅದೇನಂತ ಅನ್ಕೊಂಡು ಹೇಳ್ಬೋದಾ ಅಂತ. ನೀವೇ ಹೇಳ್ಬಿಡಿ ಸರ್. ಇಲ್ಲ, ಮುಂದಿನ ಕರೆ ಯಾರು ಹೇಳ್ತಾರೆ ನೋಡ್ಕೊಂಡು, ಕರೆ ಯಾರು ಮಾಡ್ತಾರ ಅವ್ರಿಗೆ ಈ ಪ್ರಶ್ನೆನ ಕೇಳ್ಬಿಟ್ಟು ಉತ್ತರ ತಿಳಿಸ್ತೀವಿ. ಒಳ್ಳೇದು, ನಮಸ್ಕಾರ. ಕೇಳಿದ್ರೆ ಬೋರ್ಡೋ ದ್ರಾವಣ ಹಲವರಿಗೆ ಪರಿಚಯ, ಆದರೆ ಬೋರ್ಡೋ ಎಂಬುದು ಏನು ಅನ್ಕೊಂಡು ಹೇಳ್ಬೋದಾ ನೋಡಿ. ಕರೆ ಮಾಡ್ತದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಹೇಳಿ. ಹಲೋ. ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ. ಹಲೋ. ನಿಮ್ಮ ಹೆಸರು? ಹಲೋ. ನಿಮ್ಮ ಹೆಸರು ಹೇಳಿ. ಮಡಿಕೇರಿ ತಾಲೂಕು. ಮಡಿಕೇರಿ ತಾಲೂಕು ಗ್ರಾಮದ ಕೆಂಚಪ್ಪ ಅಂತೇಳಿ. ಕೆಂಚಪ್ಪನವರು? ಹೌದು. ಕೆಂಚಪ್ಪನವ್ರೆ, ಬೋರ್ಡೋ ದ್ರಾವಣ ಪರಿಚಯ ನಿಮಗೆ, ಆದ್ರೆ ಬೋರ್ಡೋ ಅಂದ್ರೆ ಏನು ಅನ್ಕೊಂಡು ಹೇಳ್ಬೋದ? ಗೋಲ್ಡ್ ಅಂತಂದ್ರೆ ಕಾಪರ್ ಸಲ್ಫೇಟ್ ಅಂತ. ಬರೀ ಕಾಪರ್ ಸಲ್ಫೇಟ್ ಅಲ್ಲ, ಮೈಲ್ ತುತ್ತ ಸುಣ್ಣ ನೀರು ಸೇರಿಸಿದ್ರೆ ಬೋರ್ಡೋ ದ್ರಾವಣ ಆಗುತ್ತೆ. ಆದ್ರೆ ಬೋರ್ಡೋ ಅಂದ್ರೆ ಏನು? ಬೋರ್ಡೋ ದ್ರಾವಣ ನೀವು ಹೇಳಿದ್ರೆ ಬೋರ್ಡೋ ಅಂದ್ರೆ ಏನು ಅಂತ ಅನ್ಕೊಂಡು ಕೇಳ್ತಾ ಇದ್ವಿ. ಬೋರ್ಡೋ ಅಂದ್ರೆ, ಬೋರ್ಡೋ ಅಂದ್ರೆ ಫ್ರಾನ್ಸ್ ದೇಶದ ಒಂದು ಸ್ಥಳ. ಫ್ರಾನ್ಸ್ ದೇಶದ ಒಂದು ಸ್ಥಳ ಮೈಲ್ ತುತ್ತಲ್ಲ, ಬೋರ್ಡೋ ದ್ರಾವಣದ್ದು ನೀವು ಹೇಳ್ತಾ ಇದ್ರಿ. ಆದ್ರೆ ಬೋರ್ಡೋ ಅಂದ್ರೆ ಫ್ರಾನ್ಸ್ ದೇಶದ ಒಂದು ಸ್ಥಳ. ಅಲ್ಲಿನೇ ಈ ಬೋರ್ಡೋ ದ್ರಾವಣ ಆವಿಷ್ಕಾರ ಆಯ್ತು. ಮೊದಲು ಬಳಕೆ ಆಗಿದ್ದು ದ್ರಾಕ್ಷಿಯಲ್ಲಿ, ಆಮೇಲೆ ಇತರೆ ಬೆಳೆಗಳಿಗೆ ಬಂತು. ಇವತ್ತು ಕಾಫಿ, ಕಾಳುಮೆಣಸು, ಶುಂಠಿ, ತರಕಾರಿಗಳು, ಬೇರೆ ಬೇರೆ ಬೆಳೆಗಳಲ್ಲಿ ಬಳಕೆ ಆಗ್ತಾ ಇದೆ. ಒಳ್ಳೇದು ಕೆಂಚಪ್ಪನವ್ರು, ನಮಸ್ಕಾರ. ಕೇಳಿದ್ರೆ ಬೋರ್ಡೋ ದ್ರಾವಣದ ಇತಿಹಾಸ ತುಂಬಾ ಇದೆ. ಇಂದಿಗೂ ಬೋರ್ಡೋ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಅಷ್ಟೊಂದು ಪರಿಣಾಮಕಾರಿಯಾದ ರೋಗನಾಶಕ ಇದು. ನಮಸ್ಕಾರ, ಹೇಳಿ. ನಮಸ್ತೆ ಸರ್, ಚಂದ್ರ ಸರ್. ಚಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಸ್ವಾಗತ ಕೋರ್ಬೇಕಾ, ನಾವು ಸ್ವಾಗತ ಕೋರ್ಬೇಕಾ? ನಾವು ಹೇಳೋದು ಹೇಳ್ಬೇಕಲ್ಲ ಸರ್. ನೀವೇ ಹೇಳ್ಬಿಡ್ತೀರಾ? ನಮ್ಮನ್ನು ಸೇರ್ಕೊಂಡು ಎಲ್ಲರಿಗೂ ಸ್ವಾಗತ ಅಂತ ಕರೆದು ಬಿಡ್ತೀರಾ? ಹೌದು ಸರ್. ಹೌದಾ? ಆದ್ರೆ ನಾವೇ ಕರಿಬೇಕು ಚಂದ್ರ, ನೀವು ಕರಿಬಾರದು. ನಿಮ್ಮನೆಗೆ ಬಂದ್ರೆ ಎಷ್ಟು ಇದ್ರಿಂದ ವಾತಾರ ಬಂದ್ರೆ ಹನ್ನೊಂದು ಗಂಟೆ ಗಂಟೆ ಇರ್ತಿರಲ್ಲ ಸರ್. ಹಾಗೆ ನೀವು ಕಾರ್ಯಕ್ರಮ ನಿಮ್ಮನೆಗೆ ಬಂದಾಗ ನಾವು ಸ್ವಾಗತ ಕೋರ್ಬಾರ್ದು, ನೀವು ಸ್ವಾಗತ ಕೋರ್ಬೇಕಲ್ವಾ? ಏನಿಲ್ಲ ಸರ್, ಆಕಾಶವಾಣಿಗೆ ಇಲ್ಲ ಇಲ್ಲ ಅಲ್ಲ, ಒಂದು ರೀತಿ ನೀತಿ ಇರ್ಬೇಕಲ್ಲ ಚಂದ್ರ. ಈಗ ಆಕಾಶವಾಣಿಗೆ ನೀವು ಪ್ರವೇಶ ಮಾಡಿದ್ರಿ ದೂರವಾಣಿ ಮೂಲಕ, ನಾವು ನಿಮಗೆ ಸ್ವಾಗತ ಕೋರ್ಬೇಕು ಅಲ್ವಾ? ಆದ್ರೂ ಬಿಡ್ತಲ್ಲ, ಇಲ್ಲ ನಾವೇ ಸ್ವಾಗತ ಕೋರ್ಬೇಕಂತ ಹೇಳ್ತಾ ಇದ್ರಿ. ಓಕೆ ಚಂದ್ರ, ನಾವು ಹಣ್ಣುಗಳಿಂದ ರಸವನ್ನ ಪ್ರತ್ಯೇಕ ಮಾಡ್ಕೊಂಡು ಕುಡಿತೀವಿ. ಈಗ ಉದಾಹರಣೆಗೆ ದ್ರಾಕ್ಷಿ ಹಣ್ಣಿನ ರಸ ಬೇಕು ಅಂದ್ರೆ ದ್ರಾಕ್ಷಿ ಹಣ್ಣುಗಳನ್ನ ಹಾಕ್ಬಿಟ್ಟು ಒಂದು ಮಿಕ್ಸಿಗೋ ಇನ್ನೊಂದಕ್ಕೋ ಅದನ್ನೆಲ್ಲ ಹಿಂಡಿ ರಸ ತೆಗೆದು ಅದಕ್ಕೆ ಬೇಕಾದ್ರೆ ಕೆಲವೊಬ್ರು ಸಕ್ಕರೆ ಹಾಕ್ಕೊಂಡು ಇನ್ನೇನೇನು ಸೇರಿಸ್ಕೊಂಡು ಕುಡಿತಾರೆ. ಅದೇ ರೀತಿ ಮಾವಿನ ಹಣ್ಣು, ಬಾಳೆದು, ಅನಾನಸು ಈ ತರ ರಸ ಮಾಡ್ಕೊಂಡು ಕುಡಿತಾರೆ ಅಲ್ವಾ? ಹಣ್ಣುಗಳಿಂದಲೇ ಹೆಚ್ಚಾಗಿ ರಸ ಮಾಡ್ಕೊಂಡು ಕುಡಿತಾರೆ ಅಲ್ವಾ? ಆದ್ರೆ ಒಂದು ಬೆಳೆಯಿಂದ ರಸವನ್ನ ತೆಗಿಬಹುದು, ಅದು ಹಣ್ಣು ಕೊಡೋದಿಲ್ಲ, ಆದ್ರೆ ಅದರಿಂದ ರಸವನ್ನ ಸೇವನೆ ಮಾಡ್ತಾರೆ. ಯಾವ ಬೆಳೆ ಅದು? ಕಬ್ಬು ಸರ್. ನೋಡಿ ಎಷ್ಟು ಬೇಗ ಬಂದ್ಬಿಡ್ತೀವಿ, ಯಾಕಂದ್ರೆ ನೀವು ಕಬ್ಬು ಬೆಳಿತೀರಿ ಅಲ್ವಾ? ಹೌದು ಸರ್. ನೋಡಿ ನೋಡಿ, ಒಂದು ಟನ್ ಇಂದ 600 ಕೆಜಿ. ಹೆಂಗ್ ಹೇಳಿದ್ರಿ, ಒಂದು ಟನ್ ಗೆ 600 ಲೀಟರ್ ಅಥವಾ 600 ಕೆಜಿ ರಸ ಅಂತ? ಸರ್ ಮಾಹಿತಿ ಕೇಳ್ತಿರ್ತೀವಿ. ಹಾಗೆ ಆಮೇಲೆ ಬೆಲ್ಲ ಎಷ್ಟು ಸಿಗುತ್ತೆ ಒಂದು ಟನ್ ಗೆ? ಬೆಲ್ಲ ಆದ್ರೆ ಸರ್ ಇಳುವರಿ ಕಬ್ಬು ವರ್ಷದ ಮೇಲೆ ಆಗಿದ್ರೆ ಒಂದು ಕಾಲ್ ಟನ್ ಬರ್ತದೆ. ಒಂದು ಕಾಲು ಕ್ವಿಂಟಾಲ್ ಅಲ್ವಾ? ನೋಡಿ, ಒಂದು ಟನ್ ಕಬ್ಬಿಗೆ ಒಂದು ಕಾಲು ಕ್ವಿಂಟಾಲು ಬೆಲ್ಲ ಸಿಗುತ್ತೆ. ಒಂದು ಕೆಜಿ ಕಬ್ಬಿಗೆ ಏನ್ ಬೆಲೆ ಇದೆ? ಟನ್ನಿ ನಾನು ಕೇಳ್ತಾ ಇಲ್ಲ, ಒಂದು ಕೆಜಿಗೆ ಕಬ್ಬಿಗೆ. ಅಲ್ಲ, ಒಂದು ಕೆಜಿ ಕಬ್ಬು ಒಂದು ಟನ್ಗೆ ಕಬ್ಬಿಗೆ ಹೇಗ್ ಬೆಲೆ ಇದೆ ಅಲ್ಲೆಲ್ಲ? 1,000 ಇದೆಯಾ? ಖರ್ಚು ಬೇರೆ, ಸಾಗಾಣಿಕೆ ಖರ್ಚು ಬೇರೆ, ಏನೇನೋ ಆಗುತ್ತೆ ಅಲ್ವಾ? ಹೌದು. ಚಂದ್ರವರೇ ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಬಿತ್ತರವಾಗ್ತಾ ಇದೆ. ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ನಮ್ಮ ಶ್ರೋತೃಗಳು ಆಲಿಸ್ತಿದ್ರೆ ನ್ಯೂಸ್ ಆನ್ ಏರ್ ಆಪ್ನ ಮೂಲಕನೂ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪ್ತದವೆ. ನಮಸ್ಕಾರ, ಹೇಳಿ. ತಮ್ಮ ಹೆಸರು ಹೇಳಿ. ಹಲೋ. ಹಾ, ತಮ್ಮ ಹೆಸರು? ಪೂವೈನವ್ರ. ಎಲ್ಲಿಂದ ಪೂವೈನವ್ರೆ? ಆರ್ಜಿ ಗ್ರಾಮ. ಏನ್ ಮಾಡ್ತೀರಿ ತಾವು? ಕೃಷಿಕ. ಎಷ್ಟು ಎಕರೆ ತೋಟ ಇದೆ? ಒಂದೂವರೆ. ನಿಮ್ಮ ರೇಡಿಯೋ ಸ್ವಲ್ಪ ಕಡಿಮೆ ಮಾಡ್ತೀರಾ ಅಥವಾ ರೇಡಿಯೋದಿಂದ ಸ್ವಲ್ಪ ದೂರ ಬರ್ತೀರಾ? ಒಂದೂವರೆ ಎಕರೆ ತೋಟ ಗದ್ದೆ ಗದ್ದೆ ಇಲ್ಲ ಸರ್, ಗದ್ದೆ ಸ್ವಲ್ಪ ಅಡಿಕೆ ತೋಟ ಮಾಡಿದ್ವಿ. ಹೌದಾ, ಈಗ ಸ್ವಲ್ಪ ಇದ್ದೀವಿ ಒಂದು 20 ಪಟ್ಟಿ ಒಂದು 60. ಓಹೋ, ದನ ಕರುಗಳು ಏನಾದ್ರು ಇಟ್ಕೊಂಡಿದ್ರಾ? ಇಲ್ಲ ಸರ್. ಓ, ಕಷ್ಟ ಆಗ್ತಾ ಇದೆಯಾ? ಓಹೋ, ನಿಮ್ಗೆ ಹಾಲು ಸ್ವಲ್ಪ ಜಾಗ ಕಡಿಮೆ ಸರ್, ವಯಸ್ಸಿಗೆಲ್ಲ ತೋಟ ಬೇರೆಯವ್ರ ತೋಟಕ್ಕೆ ಹೋಗ್ತದಲ್ಲ. ಹೌದಾ, ಹ್ಮ್, ಹೋಗದಂಗೆ ಹಿಡ್ಕೋಬೇಕು, ಹೋಗದಂಗೆ ಹಿಡ್ಕೋಬೇಕು, ಅದಕ್ಕೆ ಹೇಳ್ಬೇಕು ಬೇರೆ ಬೇರೆ ತೋಟಕ್ಕೆಲ್ಲ ಹೋಗ್ಬೇಡ ಅಂತ. ಮನೇಲಿ ಎಷ್ಟು ಜನ ಇದ್ರಿ, ಯಾರ್ಯಾರು ಇದ್ರಿ? ಮನೇಲಿ ಈಗ ನಾವು ಇಬ್ರು ಇರೋ ಸರ್. ಹ್ಮ್, ಇಬ್ರು ಇರೋದು. ಹಾ, ಮಗ ಸತ್ತ ಬೆಂಗಳೂರು ಇದ್ದಾರೆ. ಓಹೋ, ಮಗಳನ್ನ ಕುಶಲನಗರದಲ್ಲಿ ಇದ್ದಾರೆ. ಹ್ಮ್ ಹ್ಮ್, ಹಾಗಾಗಿ ತನಕರುಗಳನ್ನ ಸಾಕೋದೆಲ್ಲ ಕಷ್ಟ ಅಲ್ವಾ? ಆದ್ರೂ ಕೆಲವೊಬ್ರು ಸಖತ್ ಮನಸ್ಸು ಮಾಡಿ ಏನು ಒಂದೆಕರೆ ಎರಡೆಕರೆ ಇಟ್ಕೊಂಡಿದ್ರು ನಾಲ್ಕಾರು ಎಂಟು ಹತ್ತು ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡು ಆನಂದ ಪಡಿತಾರೆ. ಅದೇನೋ ಮಗ ಅಂತ ಬೇಡ ಅಂತ ಹೇಳಿ. ಓ, ಮಗ ಬೇಡ ಅಂತ ಹೇಳಿದ್ರ? ಅದೇ ಅದೇ, ಇನ್ನು ಒಂದಾದ್ರೂ ಕೆಲಸ, ಎರಡಾದ್ರೂ ಕೆಲಸ ಬೇಡ. ಅವ್ರು ಅವ್ರ ಮಾತು ಕೇಳ್ಬಿಟ್ರ ನೀವು? ಹಾಗೆ ಸುಮ್ಮನೆ ಹೇಳು. ಆದ್ರೂ ಮಕ್ಕಳ ಮುಂದೆ ನೀವು ಅನುಭವದಲ್ಲಿ ದೊಡ್ಡವರೇ. ಹ್ಮ್, ಮಕ್ಕಳೆಲ್ಲ ಸಾಕ್ತಿದ್ದೆ ಸರ್, ಒಂದು ಮೂರ್ನಾಲ್ಕು ಎಮ್ಮೆಗಳು ಇತ್ತು. ಹಾ, ಮತ್ ನೋಡಿ ಎಮ್ಮೆಗಳು ಸಾಕ್ತಿದ್ದೆ, ಎಮ್ಮೆ ತುಂಬಾ ಸಗಣಿ ಗೊಬ್ಬರ ಎಲ್ಲ ಆಗ್ತದೆ. ಓ, ಅದೇ ಹಾಗಾಗಿ. ಹ್ಮ್, ಎಷ್ಟಾಯ್ತು ತಮ್ದು ವಯಸ್ಸು? ವಯಸ್ಸು 71 ಸರ್. 71, ತೊಂದ್ರೆ ಇಲ್ಲ, ಇನ್ನೂ 10-15 ವರ್ಷ ಲವಲವಕ್ಕಿಂತ ಕೆಲಸ ಮಾಡಬಹುದು ಕೃಷಿಕರು. ಕೊಡಗಿನಲ್ಲಿ ನೋಡ್ತೀವಲ್ಲ, 80-85 ವರ್ಷದ ಎಷ್ಟೋ ಜನ ಏನು ಚಂದವಾಗಿ ಜೀವನ ಮಾಡ್ತಾರೆ ಅಂದ್ರೆ ಆನಂದ ಆಗ್ತದೆ. ಹ್ಮ್, ಹೌದು, ಬಿಡಬೇಡಿ ಬಿಡಬೇಡಿ. ಇಲ್ಲ ಸರ್, ನಿಮ್ಮ ಮೊದಲು ಒಂದ್ಸಲ ಮಾಡಿದ್ದೆ ಸರ್. ಹೌದು ಹೌದು, ನಿಮ್ಮೊಟ್ಟಿಗೆ ಮಾತಾಡ್ಬೇಕು ಅಂತ ತುಂಬಾ ಖುಷಿ. ಹಾ ಹಾ, ಎಷ್ಟೋ ಸಾರಿ ಮಕ್ಕಳು ಮಾತನ್ನ ಕೇಳಬಾರ್ದಂತಲ್ಲ ಆಲಿಸ್ಕೊಳ್ಳಿ, ಆದ್ರೆ ನಿಮ್ದಾದ ದೊಡ್ಡ ಅನುಭವ ಇರುತ್ತಲ್ಲ ಅದನ್ನ ಬಿಡಬಾರದು. ಹ್ಮ್, ಎಷ್ಟೋ ಜನ ಹೇಳ್ತಾರೆ ಮಕ್ಕಳು ಚೆನ್ನಾಗಿ ಏನೋ ಒಂದು ನೌಕರಿ ಉದ್ಯೋಗ ತೆಗೆದುಕೊಂಡ್ಮೇಲೆ ದುಡಿಬೇಡಿ ಅಂತ ಹೇಳ್ತಾರೆ, ಸುಮ್ಮನೆ ಕೂತ್ಕೊಂಡಿರಿ ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ಕೊಂಡ್ರೆ ದುಡಿದ ಹೋದ್ರೆ ಮೈ ಏನಾಗ್ತದೆ ಅಲ್ವಾ? ಹಾಳಾಗ್ತಾ ಹೋಗ್ಬಿಡುತ್ತೆ. ಹಾ, ಲವಲವಿಕೆಯಿಂದ ಕೆಲಸಗಳು ಮಾಡ್ತಾ ಇದ್ರೆ ಬಾಳಿಕೆ ಬರುತ್ತೆ, ತಾಳಿಕೆ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಹೌದು, ಸುಖ ಅನ್ನೋದು ಕಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ, ಕಷ್ಟ ಅನ್ನೋದೇ ಸುಖಕ್ಕೆ ದಾರಿ ಮಾಡಿಕೊಡೋದು. ಹ್ಮ್, ಹೌದು, ಒಳ್ಳೇದಾಗ್ಲಿ, ಆರೋಗ್ಯ ಚೆನ್ನಾಗಿರ್ತದೆ. ಹೌದ್ರಾ? ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಶತಮಾನ. ಹೌದು ಹೌದು, ನಿಮ್ಮ ಪ್ರೀತಿ ಗೌರವಗಳಿಗೆ ಧನ್ಯವಾದಗಳು, ನಿಮಗೂ ಶರಣು. ಹ್ಮ್, ಒಳ್ಳೇದಾಗ್ಲಿ, ಧನ್ಯವಾದ. ಹೌದು, ಒಂದು ಪ್ರಶ್ನೆ ಅಣ್ಣ, ತಾಳೆ ಬೆಳೆಯಲ್ಲಿ ಯಾವ ತಿಂಗಳಲ್ಲಿ ಕಡಿಮೆ ಫಸಲು ಇರುತ್ತಂತ ಹೇಳ್ಬೋದಾ ತಾವು? ತಾಳೆ ಅಷ್ಟು ಗೊತ್ತಿಲ್ಲ ಸರ್. ಹೌದಾ, ತಾಳೆ ಬೆಳೆ ಗೊತ್ತಿಲ್ಲ. ಆದ್ರೂ ತಾಳೆಯನ್ನ ಬೆಳಿತಾರೆ ಕೊಡಗಿನಲ್ಲಿ ಅಲ್ವಾ? ಹೌದು ಹೌದು, ತಾಳೆ ಬೆಳೆ ಕೊಡಗಿಗೆ ಸೂಕ್ತವಾದ ಬೆಳೆ ಆಗಿರೋದ್ರಿಂದ ನೋಡ, ನಿಮ್ಗೇನಾದ್ರೂ ಸಂಪರ್ಕಕ್ಕೆ ಬಂದಿದೆಯೋ ತಿಳ್ಕೊಂಡಿದ್ರ ಅಂತ ಅನ್ನೋ ಒಂದು ರೀತಿಯಲ್ಲಿ ನಾವು ಪ್ರಶ್ನೆ ಕೇಳಿದ್ವಿ. ಇರ್ಲಿ, ನೋಡೋಣ, ಚೆನ್ನಾಗಿರ್ರಿ, ಕೆಲಸಗಳನ್ನ ಮಾಡ್ತಾ ಇರ್ರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಓಕೆ ಓಕೆ, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಕೃಷಿಕರು ಕೆಲಸ ಮಾಡ್ತಾ ಇದ್ರೆ ಆರೋಗ್ಯ ಬ್ಯಾಡ್ ಅಂದ್ರೂ ನಮ್ಮ ಜೊತೆಗಿರುತ್ತೆ, ಕೆಲಸ ಮಾಡದೆ ಹೋದರೆ ಅನಾರೋಗ್ಯ ಬ್ಯಾಡ್ ಅಂದ್ರೂ ಬಂದ್ಬಿಡುತ್ತೆ. ಎಚ್ಚರಿಕೆಯಿಂದ ಹೋದಷ್ಟು ಬಹಳ ಒಳ್ಳೆಯದು. ಶತ್ರುಗಳು ನಮಸ್ಕಾರ, ಮಾತಾಡಿ ಮಾತಾಡಿ. ತಮ್ಮ ಹೆಸರು? ಹೆಸರೇನಂದ್ರಿ? ಸೋಮಯ್ಯ ಸರ್, ಕದನೂರಿಂದ. ಸೋಮಪೇಟೆ ಕದನೂರನ? ಹೌದು ಸರ್. ವಿರಾಜಪೇಟೆ ತಾಲೂಕು. ತಿಂಗಳಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಅಲ್ಲ, ಅದು ನಮಗೂ ನಿಮಗೆ ಪರಿಚಯ ಇರುತ್ತೆ, ಆದ್ರೆ ಬೇರೆ ಗೊತ್ತಾಗ್ಲಂತ. ಸೋಮಯ್ಯನವರೇ, ಹೇಗಿದೆ ಅಲ್ಲಿ ಮಳೆ ಬೆಳೆ? ಮಳೆ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಮಳೆ ಇವತ್ತು ಕಮ್ಮಿ, ಮಳೆ ಇಲ್ಲ ಸರ್ ಇವತ್ತು. ಮಳೆ ಇವತ್ತಿಲ್ಲ, ಇವತ್ತಿಲ್ಲ ಸರ್. ಈ ವರ್ಷ ಒಟ್ಟಾರೆ ಮಳೆ ಹೇಗೆ ಅನಿಸುತ್ತೆ? ಭಾರಿ ಜೋರು ಸರ್, ವರ್ಷದಿಂದ ಈ ವರ್ಷದ ಜಾಸ್ತಿ. ಹೌದಾ? ಹೌದು. ಹೇಗಿದೆ ಕಾಫಿ ಕಾಳ್ಮೆಣಸು ಅದೆಲ್ಲ ನಿಮ್ದು ಮತ್ತೆ ಬೇರೆ? ಕಾಳ್ಮೆಣಸು ಚೆನ್ನಾಗಿದೆ ಸರ್, ಅಡಿಕೆ ಸ್ವಲ್ಪ ಬೀಳ್ತಾ ಇದೆ, ಉದುರ್ತಾ ಇದೆ ಕೊಳೆ ರೋಗ. ಹೌದು, ಆಗ್ತದೆ. ಹೆಚ್ಚಿಗೆ ಹೆಚ್ಚಿಗೆ ಶೀತ ಆಯ್ತಂದ್ರೆ ಸಮಸ್ಯೆನೇ. ಹೌದು ಸರ್, ಹೆಚ್ಚಿಗೆ ಶೀತ ಆದ್ರೆ ಕೊಳೆ ರೋಗ ಬೀಳ್ತದೆ. ಮನುಷ್ಯನಿಗೂ ಹೆಚ್ಚಿಗೆ ಸುಖ ಆದ್ರೂ ಸಮಸ್ಯೆನೇ. ಹೌದು, ಜ್ವರ ಬರುತ್ತೆ. ಹೌದೌದು, ಹಿತಮಿತವಾಗಿ ಕಷ್ಟಗಳಿರ್ಬೇಕಂತ ಹೇಳ್ತಾರಲ್ಲ, ಹಾಗೆ ಭೂಮಿಗೆ ಕೊರತೆ ಇರಬೇಕು, ಮಳೆ ಕಡಿಮೆ ಇದ್ದಷ್ಟು ಎಷ್ಟೋ ಸಾರಿ ಅನುಕೂಲವೇ ಅಲ್ವಾ? ಹೌದು. ಸೋಮಯ್ಯನವರೇ, ಪ್ರಶ್ನೆ ಕೇಳಿಸ್ಕೊಂಡ್ರೇನಲ್ವಾ? ತಾಳೆ ಬೆಳೆಯಲ್ಲಿ ಯಾವ ತಿಂಗಳುಗಳಲ್ಲಿ ಕಡಿಮೆ ಫಸಲು ಇರುತ್ತಂತ ಹೇಳ್ಬೋದಾ? ತಾಳೆ ಬೆಳೆಯಲ್ಲಿ ಜೂನ್ ಜುಲೈ ಆಗಿರ್ಬೋದಾ ಸರ್? ಯಾಕೆಂದ್ರೆ ಮಳೆಗಾಲದಲ್ಲಿ ಕಮ್ಮಿ ಅಲ್ಲ ಸರ್? ಹೌದಾ? ಹೌದಾ, ಹಾಗೆ ನಾನು ತಾಳೆ ಬೆಳೆ ಮಾಡಿಲ್ಲ ಸರ್. ಹಾ ಹಾ, ಅಂದಾಜು ಹೇಳಿದ್ರಿ. ಹೌದು ಸರ್. ಆದ್ರೆ ಕಾಣುವ ಮಟ್ಟದಲ್ಲಿ ಜೂನ್ ಜುಲೈ ಇಲ್ಲ, ಜೂನ್ ಜುಲೈನಲ್ಲೂ ಚೆನ್ನಾಗಿರುತ್ತೆ. ಡಿಸೆಂಬರ್ ನಿಂದ ಮಾರ್ಚ್ ವರೆಗೆ ಅಷ್ಟೊಂದು ಫಸಲು ಇರೋದಿಲ್ಲ, ಕಡಿಮೆ ಆಗ್ತದೆ. ಎಷ್ಟರಿಂದ ಸರ್? ಡಿಸೆಂಬರ್ ನಿಂದ ಮಾರ್ಚ್. ಡಿಸೆಂಬರ್ ಇಂದ ಮಾರ್ಚ್. ಹೌದು. ಮತ್ತೆ ಮೂರು ವರ್ಷಕ್ಕೊಂದ್ಸಾರಿ ಇಡೀ ಬೆಳೆಯಲ್ಲಿ ಫಸಲು ಕಡಿಮೆ ಇರ್ತದೆ, ಮೂರು ವರ್ಷ. ಹೌದು ಹೌದು, ಕೊಡಗಿಗೆ ಸೂಕ್ತವಾದ ಬೆಳೆನೇ ಇದು. ಹತ್ತಿರದಲ್ಲಿ ಮಾಡಿದ್ದಾರೆ ಸರ್, ಸುಮಾರು ಜನ ಮಾಡಿದ್ದಾರೆ ಅಲ್ವಾ? ವಿರಾಜಪೇಟೆ ತಾಲೂಕಿನಲ್ಲಿ ಸುಮಾರು ಜನ ಬೆಳೆದಿದ್ದಾರೆ. ಹೌದು, ಒಳ್ಳೇದಾಗ್ಲಿ ಸೋಮಯ್ಯನವರೇ. ಕೇಳಿದ್ರೆ ಕೃಷಿ ಸಿರಿ ನೇರ ಸಂಪರ್ಕವಾಣಿ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಿ ಮಾತನಾಡಲಿಕ್ಕೆ ಸಂಖ್ಯೆ 200-006-08-22. ರೈತ ಬಾಂಧವರು, ಅನುಭವಿ ಕೃಷಿಕರು, ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಹಲೋ. ಹಾ, ತಮ್ಮ ಹೆಸರು? ನಿಮ್ಮ ಹೆಸರು? ಹಲೋ. ಹಾ, ನಿಮ್ಮ ಹೆಸರು ಹೇಳಿ ಸ್ವಾಮಿ. ಚಾರಮಣ್ಣ, ಬೆಂಗಳೂರಿಂದ ಚೆನ್ನಪ್ಪ ಅಂತ ಹೇಳ್ತಾರೆ. ಹೌದಾ? ಹೌದು. ಏನ್ ಮಳೆ ಬರ್ತಾ ಇದೆಯಾ ಚೆನ್ನಪ್ಪನವ್ರೆ? ಹೌದು ಸರ್, ಈಗ ಇವಾಗ ಶುರು ಆಗಿದೆ ಜಸ್ಟ್. ಹೌದು, ಆದ್ರೂ ಬಿಡ್ತಾ ಇಲ್ಲ ನೀವು? ಹೌದು, ಬಿಡಕ್ಕಿಲ್ಲ. ಬಿಡಕ್ಕಿಲ್ಲ? ಹೌದು. ಯಾಕೆ? ಭಯಂಕರ ಇಷ್ಟ ಸರ್. ಅದಂಗೆ ಭಯಂಕರ ಇಷ್ಟ. ಹೌದು. ಬಲು ಇಷ್ಟ, ಭಯಂಕರ ಇಷ್ಟ. ಭಯಂಕರ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಇದಾವಲ್ವಾ? ಹೌದು ಸರ್. ಮಳೆ ತುಂಬಾ ಇಷ್ಟ. ಹಾ ಹಾ, ಮಳೆ ಮಳೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಮಳೆ ಬರ್ತಾ ಉಂಟು, ಗುಡುಗು ಮಿಂಚು ಎಲ್ಲ ಬರ್ತಾ ಉಂಟು ಸರ್ ಇಲ್ಲಿ. ಹಾ ಹಾ ಹಾ, ನೋಡಿ ನೋಡಿ, ಈ ತಿಂಗಳಲ್ಲಿ ಕಡಿಮೆ ಆಗ್ಬೇಕಾಯ್ತು, ಆದ್ರೆ ಮಳೆ ಹಿಡ್ಕೊಂಡ್ಬಿಟ್ಟಿದೆ ಅಲ್ವಾ? ಹೌದು ಸರ್. ದಸರಾ ಕಾವೇರಿ ಜಾತ್ರೆ ಎಲ್ಲ ಬರ್ತಲ್ಲ ಸರ್. ಹಾ ಹಾ, ಹೌದು. ಬೆಂಡೆಕಾಯಿ ನೋಡಿದಿರಲ್ವಾ ಚೆನ್ನಪ್ಪ ಅವ್ರೆ? ಬೆಂಡೆಕಾಯಿ ನೋಡಿದ್ರೆ ನೋಡಿದಿರಿ, ತಿಂದಿದ್ದೀರಿ ಅಲ್ವಾ? ತಿಂದಿವಿ. ಹೌದು, ಬೆಂಡೆಕಾಯಿ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ, ಅಡಿಗೆಗೂ ಬಳಕೆ ಮಾಡ್ಕೊಳ್ಬಹುದು ಅಲ್ವಾ? ಹೌದು. ಬೆಂಡೆಕಾಯಿ ಬೆಂಡೆಕಾಯಿ ಒಳಗಡೆ ಎಷ್ಟು ಸಾಲುಗಳಲ್ಲಿ ಬೀಜಗಳಿರ್ತಾವ ಅಂತ ಹೇಳ್ಬೋದಾ? ಬೆಂಡೆಕಾಯಿ ಒಳಗಡೆ ಎಷ್ಟು ಸಾಲುಗಳಲ್ಲಿ ಬೀಜಗಳಿರ್ತವೆ? ನಾಲ್ಕು ಸರ್. ನಾಲ್ಕು? ಹೆಂಗ್ ಹೇಳ್ತೀರಿ ನಾಲ್ಕು ಅಂತ ಅಂದಾಜು? ನಾಲ್ಕು ಸರ್, ನಾನು ನೋಡ್ತೀನಿ. ನೋಡ್ತೀರಾ? ಓಪನ್ ಮಾಡಿ ನೋಡ್ತೀನಿ. ಬೆಂಡೆಕಾಯಿ ನೋಡಿ ನೋಡಿ, ಇದ್ರ ಮನೆಯಲ್ಲಿ ಇವತ್ತೇ ನೋಡಿ. ನಾಲ್ಕಂತೂ ಅಲ್ಲ, ಇವತ್ತೇನಾದ್ರು ಸಿಕ್ಕ್ರೆ ನೋಡಿ ಖಾತ್ರಿ ಪಡಿಸ್ಕೊಳ್ಳಿ. ಓಕೆ, ನಮಸ್ಕಾರ. ಮುಂದಿನ ಕರೆ ಯಾರು ಮಾಡ್ತಾರೆ ನೋಡ್ಕೊಂಡು ಹೇಳ್ತೀವಿ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಯಾರು ತಾವು? ನಾನು ಸಿಂಗತ್ತೂರು ಚಿನ್ನಪ್ಪ ಅಂತ ಸರ್. ಚಿನ್ನಪ್ಪನವ್ರು ಎಲ್ಲಿಂದ? ನಾವು ಸಿಂಗತ್ತೂರು ಕೆಟ್ಟಿ ಮನೆ ಬಕ್ಕ. ಹೌದಾ? ಚಿನ್ನಪ್ಪನವ್ರು ಎಷ್ಟೆಕರೆ ತೋಟ ಭತ್ತ? ಇಲ್ಲ ಸರ್, ನಮಗೆ ಜಮೀನು ಸ್ವಲ್ಪ ಕಮ್ಮಿ ಇದೆ, ಒಂದು 50 ಸೆಂಟ್ ಇದೆ. ಹೌದಾ? ಜೀವನ ಹೇಗ್ ಮಾಡ್ತೀರಿ? ಇದು ಕಾಫಿ ಇದೆ, ಸ್ವಲ್ಪ ಬಳ್ಳಿ, ಅದೇ ಒಳ್ಳೆ ಮೆಣಸಿದೆ. ಹಾ ಹಾ, ಮತ್ತೆ ಬಿಡುವಿದ್ದಾಗ ಆ ಕಡೆ ಕಡೆ ಕೆಲ್ಸಕ್ಕೆ ಹೋಗ್ತೀರಾ? ಸರ್, ದುಡಿಲಿಕ್ಕೆ ಹೋಗ್ತೀರಾ ಬೇರೆಯವರ ತೋಟದಲ್ಲಿ? ಇಲ್ಲಿ ಇಲ್ಲ ಸರ್, ನಾವು ಇದು ಕೂಲಿಗೆ ಹೋಗ್ತೀವಿ, ಮತ್ತೆ ಇದು ಗುಡಿ ಕೈಗಾರಿಕೆ ಅಂತ ಹೇಳಿ ಮನೆ ಬಳಕೆಗಿರೋದು ವಾತ ಇದು. ಹಾ ಹಾ, ಏನ್ ಮಾಡ್ತೀರಿ ಗುಡಿ ಕೈಗಾರಿಕೆ? ಅದೇ ಪತ್ತೆ ಮರ ಒನಲೆ. ಓಹೋ, ಅದೊಂದು ಕೈ ಹಿಡ್ಕೊಂಡಿದೆ ಅಲ್ವಾ? ಹೌದು ಹೌದು, ಒಳ್ಳೇದು ಒಳ್ಳೇದು. ಜೀವನ ಮಾಡ್ಲಿಕ್ಕೆ ಸಾಕಷ್ಟು ದಾರಿಗಳಿದಾವಲ್ವಾ? ಹೌದು ಸರ್, ಮಾಡ್ಬೇಕಲ್ಲ. ಚಿನ್ನಪ್ಪನವ್ರೆ, ಪ್ರಶ್ನೆ ಕೇಳ್ತಾ ಇದ್ವಿ, ಬೆಂಡೆಕಾಯಿಗಳ ಒಳಗಡೆ ಎಷ್ಟು ಸಾಲುಗಳಲ್ಲಿ ಬೀಜಗಳಿರ್ತವೆ ಅಂತ? ಅಲ್ಲ ಸರ್, ಇದು ಅದು ಮೂರರಲ್ಲಿ ಇರ್ತದೆ. ಮೂರು ಸ್ವಲ್ಪ ಕಡಿಮೆ ಆಯ್ತು, ನಾಲ್ಕು ಸ್ವಲ್ಪ ಇನ್ನು ಕಡಿಮೆ ಆಯ್ತು, ಐದು ಸಾಲುಗಳಲ್ಲಿ ಬೀಜಗಳಿರ್ತವೆ. ಎಷ್ಟು ಚೆನ್ನಾಗಿ ಅಂದ್ರೆ, ನೀವು ಯಾವುದೇ ಯಾವುದೇ ಕಾಯಿಗಳನ್ನ ನೀವು ಹಚ್ಚಿದ್ರು ತಿಂದ್ರು ಐದೇ ಸಾಲುಗಳಲ್ಲಿ ಬೀಜ ಇರುತ್ತೆ. ಅಪರೂಪಕ್ಕೆ ಅದು ಕಾಯಿ ಏನಾದ್ರೂ ವ್ಯತ್ಯಾಸ ಆಗಿತ್ತಂದ್ರೆ ಒಂದೆರಡು ಕಮ್ಮಿ ಆಗ್ಬಹುದು ಅಷ್ಟೇ, ಹೆಚ್ಚಂತಿರಲ್ಲ. ನಿಸರ್ಗ ಎಷ್ಟು ಚೆನ್ನಾಗಿ ಆ ಸಾಲುಗಳನ್ನ ಜೋಡಿಸಿದೆ, ಬೀಜಗಳನ್ನ ಜೋಡಿಸಿದೆ ಅಂತಂದ್ರೆ ಹೇಳ್ತಿರೋದು. ಅದ್ಭುತವಾದ ಜಗತ್ತು ಈ ಭೂಮಿ ಜಗತ್ತಿದೆಯಲ್ಲ, ಬಹಳ ದೊಡ್ಡದು. ಹೌದು, ಧನ್ಯವಾದ ಚಿನ್ನಪ್ಪ, ನಮಸ್ಕಾರ. ಕೇಳಿದ್ರೆ ಇನ್ನು ಒಬ್ರಿಬ್ರು ಜೊತೆಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ನಮಸ್ಕಾರ, ಹೇಳಿ, ಯಾರು ತಾವು? ಇನ್ನು ಒಬ್ರು ಜೊತೆಗೆ ಮಾತಾಡ್ಬೋದು ಶ್ರೋತೃಗಳೇ. ಕೊನೆಯ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ನಮಸ್ಕಾರ, ಯಾರು ತಾವು? ಡೀನಾನ? ಲೀಲಾ ಚೇರಂಬಾಣೆ. ಅಲ್ಲಿನೂ ಮಳೆ ಬರ್ತಾ ಇದೆಯಾ ಲೀನಾ, ಲೀಲಾ ಅವ್ರೆ? ಮಳೆ ಬಂದ್ರು ಸಂಪರ್ಕ ಮಾಡೋಣ ಅಂತ ಅನ್ಕೊಂಡು ಪ್ರಯತ್ನ ಪಟ್ಟಿದ್ರಿ, ಮಾರ್ಗ ಸಿಕ್ಕಿದೆ ಅಲ್ವಾ? ಹೌದು. ಏನು ವಿಶೇಷ ಆಸಕ್ತಿ ತಮ್ದು ಲೀಲಾ ಅವ್ರೆ? ಕೂಲಿ ಕೆಲಸ. ಸ್ವಂತ ಜಮೀನು? ಓಹೋ, ನಿಮ್ಮ ಸ್ವಂತ ಜಮೀನ್ ಮೇಲೆ ಜೀವನ ಮಾಡಕ್ ಆಗಲ್ಲ ಅಲ್ವಾ? ಆಗುತ್ತೆ, ಆದ್ರೂ ಬೇರೆ ಕಡೆ ಹೋಗಿ ದುಡ್ಕೊಂಡ್ ಬರ್ತೀರಿ ಅಲ್ವಾ? ಏನ್ ಓದಿದಿರಿ ತಾವು? ಸೆವೆಂತ್. ಮುಂದೆ ಹೋಗ್ಲಿಕ್ಕೆ ಅವಕಾಶ ಸಿಗ್ಲಿಲ್ವಾ? ಅಥವಾ ನೀವು ಓಹೋ, ಅದೇ ಬೇಗ ಮದ್ವೆ ಆಗ್ಬಿಟ್ರ? ಅಪ್ಪ ಅಮ್ಮ ಬೇಗ ಮದ್ವೆ ಮಾಡ್ಬಿಟ್ರ? ಹಾ ಹಾ, ಏನೋ ಒಂದು ಕಾಲ ಕೂಡಿ ಬಂತು, ಜೀವನ ಮಾಡ್ತೀರಿ, ತೊಂದ್ರೆ ಇಲ್ಲ ಅಲ್ವಾ? ಹೌದು, ಬಹಳ ಸುಲಭದ ಪ್ರಶ್ನೆ ಕೇಳ್ತೀವಿ ಲೀನಾ ಅವ್ರೆ ನಿಮ್ಗೆ. ಯಾವ ಬಳ್ಳಿ ತರಕಾರಿಗಳಿಗೆ ಅಥವಾ ಇತರೆ ತರಕಾರಿಗಳಿಗೆ ಹಂದರ ಬೇಕಾಗುತ್ತೆ, ಚಪ್ರ ಬೇಕಾಗ್ತತಿ, ಹೇಳ್ಬೋದಾ? ಹಾ ಹಾ, ತೊಂಡೆಕಾಯಿ. ಸೀಮೆ ಬದನೆ, ಹೀರೆ, ಪಡುವಲ, ಹಾಗ್ಲ, ರಕ್ಕೆ ಅವ್ರೆ, ಚಪ್ಪರದವ್ರೆ ಅಲ್ವಾ? ಹೌದು, ತಕ್ಷಣ ನೆನಪಾಗಲ್ಲ ಅಲ್ವಾ? ಆಗ್ಲಿಮ್ಮ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಮಳೆಗಾಲ ಮುಗಿತಾ ಬಂತು ಅಂತ ಅನ್ನುವಾಗ್ಲೇ ಮಳೆ ಮುಂದುವರೆದಿದೆ, ನಿಲ್ತಾ ಇಲ್ಲ ಅಲ್ವಾ? ಮುಂದೇನಾಗುತ್ತೋ ಗೊತ್ತಾಗೋದಿಲ್ಲ. ಆದರೂ ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬರುವ 5 ದಿನಗಳ ಹವಾಮಾನದ ವಿಚಾರವನ್ನು ಪ್ರಸಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ, ಆಲಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗ್ಬೋದು. ತರಕಾರಿ ಬೆಳೀಲಿಕ್ಕೆ ಕೊಡಗು ಜಿಲ್ಲೆಯಲ್ಲಿ ಮುಂದಿನ ದಿನಗಳು ಸೂಕ್ತವಾಗ್ತವೆ. ಆ ನಿಟ್ಟಿನಲ್ಲಿ ಗಮನಹರಿಸಿ ಮನೆ ಬಳಕೆಗಾಲದಲ್ಲೇ ಮಾರಾಟಕ್ಕೂ ಪ್ರಯೋಜನ ಆದಿತ್ತು. ಕೇಳಿದ್ರೆ ಇಲ್ಲಿಯವರೆಗೂ ನೀವು ಪ್ರೀತಿಯಿಂದ ಆಸಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಪರ್ಕ ಮಾಡಿದರೆ, ಕೆಲವೊಬ್ಬರಿಗೆ ಮಾರ್ಗ ಸಿಕ್ಕಿದೆ, ಇನ್ನೂ ಕೆಲವೊಬ್ಬರು ಪ್ರಯತ್ನ ಮಾಡ್ತಿದ್ದೀರಿ, ಸಮಯ ಆಗ್ತಾ ಬಂದಿದೆ. ಪ್ರಯತ್ನಿಸಿ ಭಾಗವಹಿಸಿದ, ಪ್ರಯತ್ನಪಟ್ಟನು ಸಿಗದೆ ನಿರಾಸೆ ಆಗಿರ್ತೀರಿ, ಹಾಗೆ ಯಾವುದು ಬೇಡ ಅಂತ ಅನ್ಕೊಂಡು ಆಸಕ್ತಿಯಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತೀರಿ, ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಶ್ರೋತೃಗಳೇ, ನಮಸ್ಕಾರ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೀಟನಾಶಕ ಮತ್ತು ರೋಗನಾಶಕಗಳ ಬಳಕೆಯಲ್ಲಿ ಗಮನಿಸಿದ ಅಂಶಗಳು, ಈ ಕುರಿತು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಕೆವಿ ವೀರೇಂದ್ರ ಕುಮಾರ್ ಅವರಿಂದ ಸಲಹೆಗಳನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತ ರಾಷ್ಟೀಯ ಹಂಗೆ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸೂಚನೆಯಂಗೆ ಜಿಲ್ಲಾ ಹಂಗೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಜಿಲ್ಲೆಯಲ್ಲಿಡೀ ಪ್ಯಾನ್ ಇಂಡಿಯಾ ಔಟ್ ರೀಚ್ ಕಾರ್ಯಕ್ರಮನ ಬರುವ ತಿಂಗಳ 14 ರವರೆಗೆ ಏರ್ಪಾಡು ಮಾಡಿಳು. 2 ರಿಂದ 8 ಗಂಟೆ ಸುಮಾರು 15 ಕಡೆ ಬೇರೆ ಬೇರೆ ತರದ ಜಾಗೃತಿ ಅಭಿಯಾನ ನಡೆದುಟ್ಟುತ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯವು ತಿಳಿಸಿಡೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಹಿಂಗೆ ಎಲ್ಲ ಇಲಾಖೆಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆಸಿ ಜನಸಾಮಾನ್ಯರಿಗೆ ಕಾನೂನಿನ ಕುರಿತು ತಿಳುವಳಿಕೆ ಬರೆಸಿವೆ. ಹಂಗೆ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಯ ಪ್ರಯುಕ್ತ ಕಾನೂನಿನ ಸೌಕರ್ಯಗ, ಹಂಗೆ ಜನರಿಗೆ ಕಾನೂನಿನ ಕುರಿತು ತಿಳುವಳಿಕೆ ಬರೆಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗುತ್ತ ಅವು ಮಾಹಿತಿ ಕೊಟ್ಟಳು. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಗಂಟೆಗೆ ಆಖೀರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 2 ಜನರಿಗೆ ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ 1, ವಿರಾಜಪೇಟೆ ತಾಲೂಕಲ್ಲಿ 1 ಸೇರಿದಂಗೆ 2 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಸೋಮವಾರಪೇಟೆ ತಾಲೂಕಲ್ಲಿಂದು ಯಾವುದೇ ಪ್ರಕರಣದ ವರದಿಯಾತಲೆ. ಜಿಲ್ಲೆಯಲ್ಲಿ ಇಂದಿನವರೆಗೆ 35,051 ಜನರಿಗೆ ಕಾಯಿಲೆ ಬಂದುಟ್ಟು 24 ಗಂಟೆಯಲ್ಲಿ 49 ಜನ ಗುಣ ಆಗಳು. ಇಂದಿನವರೆಗೆ 34,294 ಜನ ಕಾಯಿಲೆ ತಾಗಿ ಬಚ್ಚವಾಗಳು. 331 ಸಕ್ರಿಯ ಪ್ರಕರಣಗಾವುಟ್ಟು. 24 ಗಂಟೆಯಲ್ಲಿ ಯಾವುದೇ ಸಾವಿನ ಪ್ರಕರಣದ ವರದಿಯಾತಲೆ. ಇಂದಿನವರೆಗೆ 426 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 53 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.06 ಆಗುಟ್ಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಅರಣ್ಯ ಇಲಾಖೆ ಕೊಡಗು ವೃತ್ತ ಮಡಿಕೇರಿ ವನ್ಯಜೀವಿ ವಿಭಾಗದ ಕಡೆಯಿಂದ 67ನೇ ವನ್ಯಜೀವಿ ಸಪ್ತಾಹ ಆಚರಣೆ ಕಾರ್ಯಕ್ರಮ ಇದೇ ತಿಂಗಳ 8 ತಾರೀಕಿಗೆ ಬೆಳಿಗ್ಗೆ 10:30 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಬಾಡಲಿ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಜಿಲ್ಲಾಧಿಕಾರಿಗಳ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕೊಡಗಿನ ಜೀವ ನದಿ ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲ ತಲಕಾವೇರಿನ ಪವಿತ್ರ ತೀರ್ಥ ಕುಂಡಿಕೇಲಿ ಅವ್ವ ಕಾವೇರಿ ಈ ಸಲ ಇದೇ ತಿಂಗಳ 17ನೇ ತಾರೀಕು ಮಧ್ಯಾಹ್ನ 1:11 ಮಕರ ಲಗ್ನಲ್ಲಿ ತೀರ್ಥ ರೂಪಲಿ ಬಂದು ಭಕ್ತರಿಗೆ ದರ್ಶನ ಕೊಟ್ಟದೆ. ದಸರಾ ಹಂಗೆ ತುಲಾ ಸಂಕ್ರಮಣದ ಪ್ರಯುಕ್ತ ಇದೇ ತಿಂಗಳ 17ನೇ ತಾರೀಕು ಮುಟ್ಟ ಮಡಿಕೇರಿಯಲ್ಲಿರುವ ಪ್ರವಾಸಿ ಜಾಗದ ರಾಜಾ ಸೀಟ್, ಜನರಲ್ ತಿಮ್ಮಯ್ಯ ಮ್ಯೂಸಿಯಂ, ಗದ್ದಿಗೆ, ಕೋಟೆ, ನೆಹರು ಮಂಟಪಗಳಿಗೆ ಸಾರ್ವಜನಿಕರು ಹಂಗೆ ಪ್ರವಾಸಿಗರು ಹೋದ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಆದೇಶ ಹೊರಡಿಸಿಳು. ಕರೆಂಟ್ ಹಂಚೋ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 9:30 ಸಾಯಂಕಾಲ 4 ಗಂಟೆ ಮುಟ ನಂಜರಾಯಪಟ್ಟಣ, ಚಿಕ್ಕಬೆಟ್ಟಗೇರಿ, ದೊಡ್ಡಮಳತೆ, ಕೂಗೇಕೋಡಿ, ಶನಿವಾರಸಂತೆ, ಗುಡುಗಳಲೆ, ಮಾದ್ರೆ, ಆಲೂರು, ಸಿದ್ದಾಪುರ, ದೊಡ್ಡಳ್ಳಿ, ಗಾಳಿಬೀಡು, ಗದ್ದಿಗೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಲ್ಲ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ 25ನೇ ತಾರೀಕು ನಾಪೋಕುಲು ಜೂನಿಯರ್ ಕಾಲೇಜಿನ ಸಭಾಬಾಡಲಿ 2021-22 ಸಾಲಿನ ಜಿಲ್ಲಾ ಮಟ್ಟದ ಯೋಜನೋತ್ಸವ ಕಾರ್ಯಕ್ರಮ ಏರ್ಪಾಡಾಟು. ಕರೆಂಟ್ ಹಂಚೋ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರೋದರಿಂದ 4:00 ಬೆಳಿಗ್ಗೆ 9:30 ಸಾಯಂಕಾಲ 4 ಗಂಟೆ ಮುಟ ಬೋಯಿಕೇರಿ, ಹಮ್ಮಿಯಾಲ, ಮಕ್ಕಂದೂರು, ಸಂಪಾಜೆ, ಚೆಂಬು, ದಬ್ಬಡ್ಕ, ಮರಗೋಡು, ಕಟ್ಟೆಮಾಡು, ಬಾಳೆಲೆ, ರಾಜಪುರ, ನಿಟ್ಟೂರು, ಪಾಲಿಬೆಟ್ಟ, ಚೆನ್ನೈನಕೋಟೆ, ಚೆನ್ನಂಗಿ, ಕುಟ್ಟ, ಮಂಚಳ್ಳಿ, ಇಂಜಿಲಗೇರಿ, ಅನಂತಪುರ, ಪುಲಿಯೇರಿ, ಬಿಶೆಟ್ಟಿಗೇರಿ, ಬಿಟ್ಟಂಗಾಲ, ಬಲಮುರಿ, ಕುಶಾಲನಗರ, ಬೈಚನಹಳ್ಳಿ, ಮಾದಪಟ್ಟಣ, ಮಾಲಂಬಿ, ಬಡಬನಹಳ್ಳಿ, ಹೊಸಳ್ಳಿ, ಕೈಸರವಳ್ಳಿ, ಸಿದ್ದಲಿಂಗಪುರ, ದೊಡ್ಡ ಆಳುವರ, ನಾಕೂರು, ಶಿರಂಗಾಲ, ಅಂದಗೋವೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಲ್ಲ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಇಂಡಿಯಾ ಗ್ಯಾರೇಜ್ ಮೂಲಕ ಮಹೀಂದ್ರಾ XUV700O ನಾಳೆ ಬೆಳಿಗ್ಗೆ 10:00 ಗೋಣಿಕೊಪ್ಪ ಕೈಕೇರಿಯಲ್ಲಿರುವ ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಲಾಂಚ್ ಗೊಳ್ಳಲಿದೆ. ಸರ್ವರಿಗೂ ಸ್ವಾಗತ ಕೋರಿದೆ ಇಂಡಿಯಾ ಗ್ಯಾರೇಜ್ ಗೋಣಿಕೊಪ್ಪ. ನಿತನ ಸುದ್ದಿ. ರಂಗ ಸಮುದ್ರದವರಾದ ಉಳುವಾರನ ದಿವಂಗತ ಪೊನ್ನಪ್ಪ ಅವರ ಪತ್ನಿ ಸೀತಮ್ಮ ಅವರು 89ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ ನಿಧನರಾಗಿದ್ದಾರೆ. ಉಳುವಾರನ ಸೀತಮ್ಮ ಅವರ ತವರು ಮನೆ ಬಲಮುರಿ ಕಟ್ರತನ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ರಂಗಸಮುದ್ರದ ಮೃತರ ಸ್ವಗೃಹದಲ್ಲಿ.